ಅಥವಾ ಶುಗರ್ ಪ್ರಾಬ್ಲಮ್ ಅಂತೇನು ಹೇಳ್ತೀವಿ, ಈ ಅನಾರೋಗ್ಯದ ವಿಚಾರವಾಗಿ ಸಾಮಾನ್ಯರಲ್ಲಿ ಇರುವ ಕೆಲವು ಮಿಥ್ಯೆಗಳನ್ನು ಹಾಗೂ ಅವುಗಳಲ್ಲಿರುವ ಸತ್ಯಾಂಶದ ತಥ್ಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಇವತ್ತು ನಾನಿಲ್ಲಿದ್ದೇನೆ. ಡಯಾಬಿಟೀಸ್ ಅಂದರೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ. ಇದನ್ನು ಆಡುಭಾಷೆಯಲ್ಲಿ ಶುಗರ್ ಪ್ರಾಬ್ಲಮ್ ಅಂತ ಕೂಡ ಹೇಳ್ತಾರೆ. ಇದನ್ನೊಂದು ರೋಗ ಎನ್ನುವ ಬದಲು ಜೀವನ ಪದ್ಧತಿಯಲ್ಲಿನ ಅಸಮತೋಲನದಿಂದ ಆಗುವಂತಹ ಒಂದು ರೀತಿಯ ಅನಾರೋಗ್ಯ ಅಂತ ಹೇಳ್ಬೋದು. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳೋ ಹಾಗೆ ಸಕ್ಕರೆ ಕಾಯಿಲೆ ಇಲ್ಲದ ಮನೆ ಇಲ್ಲ ಅಂತ ಹೇಳುವಂತಾಗಿದೆ. ಈಗ ಕೆಲವು ಮನೆಗಳಲ್ಲಿ ಮನೆ ಮಂದಿಯೆಲ್ಲ ಸಕ್ಕರೆ ಕಾಯಿಲೆಯಿಂದ ಹಾಗೂ ಅದರ ಬೇರೆ ಬೇರೆ ತೊಡಕುಗಳು ಅಂದರೆ ಕಾಂಪ್ಲಿಕೇಶನ್ಸ್ಗಳಿಂದ ಬಳಲುತ್ತಿರುವುದನ್ನು ನಾವು ನೋಡುತ್ತೇವೆ. ಮಧುಮೇಹವು ಅನುವಂಶಿಕವಾಗಿ ಅಂದರೆ ಜೆನೆಟಿಕ್ ಹೆರಿಡಿಟರಿ ರೀಸನ್ ಅಂತೇನು ಹೇಳ್ತೀವಿ, ಅದರಿಂದ ಕಾಣಿಸಿಕೊಳ್ಳುವ ಸಂಭವ 50%, ಇನ್ನು ಉಳಿದ 50% ಅಪಾಯವು ನಮ್ಮ ಜೀವನ ಶೈಲಿಯ ಮೇಲೆ ಅವಲಂಬಿತವಾಗಿರುತ್ತದೆ. 3,000 ವರ್ಷಗಳ ಹಿಂದೆ ಚರಕ ಸಂಹಿತೆಯಲ್ಲಿ ಬರೆದಿರುವ ಆಚಾರ, ಆಹಾರ, ಪ್ರಾಣಾಯಾಮ ಮತ್ತು ಶಾಂತಚಿತ್ತದಿಂದ ಕೂಡಿದ ಯೋಗ ಸೂತ್ರಗಳನ್ನು ಮರೆತು ಕೇವಲ ಆಧುನಿಕ ಜೀವನ ಶೈಲಿಯ ಅನುಕರಣೆ, ಐಷಾರಾಮದ ಜೀವನ, ಯಾಂತ್ರಿಕ ಬದುಕಿನ ಒಂದು ಒತ್ತಡ, ಅವಶ್ಯಕತೆಗಿಂತಲೂ ಹೆಚ್ಚಿಗೆ ತಿನ್ನುವುದು ಇಲ್ಲವೇ ಕಡಿಮೆ ಪೌಷ್ಟಿಕಾಂಶದ ಜಂಕ್ ಫುಡ್ ಅನ್ನು ಸೇವಿಸುವುದು, ಇವುಗಳಿಂದ ಮಧುಮೇಹವು ಸಾಂಕ್ರಾಮಿಕ ವ್ಯಾಧಿಯಾಗಿ ಒಂದು ಶೀಘ್ರಗತಿಯಲ್ಲಿ ಬೆಳೀತಾ ಇದೆ. ಇಸವಿ 2017 ವಿಶ್ವ ಆರೋಗ್ಯ ಸಂಸ್ಥೆಯ ಅಂಕಿಅಂಶಗಳ ಪ್ರಕಾರ ಸದ್ಯ ಜಗತ್ತಿನಲ್ಲಿ 45 ಕೋಟಿ ಮಧುಮೇಹಿಗಳು ಇದ್ದಾರೆ. ಅದರಲ್ಲಿ ಸುಮಾರು 7.5 ಕೋಟಿ ಮಧುಮೇಹಿಗಳು ಭಾರತದಲ್ಲೇ ವಾಸಿಸಲಿದ್ದಾರೆ. ಈ ಅಂಕಿಯು ಅಮೆರಿಕ, ರಷ್ಯಾ ಮತ್ತು ದಕ್ಷಿಣ ಅಮೆರಿಕ ಖಂಡಗಳ ಒಟ್ಟು ಮಧುಮೇಹಿಗಳ ಮೊತ್ತಕ್ಕಿಂತಲೂ ಹೆಚ್ಚು. ಅಂದರೆ ನೀವು ನೋಡ್ಬೋದು, ಭಾರತದಲ್ಲಿ ಮಧುಮೇಹ ಅತಿ ಶೀಘ್ರವಾಗಿ ಹೆಚ್ಚುತ್ತಿರುವ ವ್ಯಾಧಿಗಳಲ್ಲಿ ಒಂದಾಗಿದೆ. ಪ್ರತಿ 11 ಜನರಲ್ಲಿ ಒಬ್ಬರಿಗೆ ಮಧುಮೇಹ ಇರುವುದು ಪತ್ತೆಯಾಗಿದೆ. 7 ಜನ ಗರ್ಭಿಣಿಯರಲ್ಲಿ ಒಬ್ಬರು ಗರ್ಭಾವಸ್ಥೆಯ ಮಧುಮೇಹಿ ಅಂತ ಗೊತ್ತಾಗಿದೆ. ಮಧುಮೇಹವು ದೇಹದ ಯಾವುದೇ ಅಂಗವನ್ನು ದಯಾದಾಕ್ಷಿಣ್ಯದಿಂದ ಕಾಣೋದಿಲ್ಲ. ಶುಗರ್ ಇರುವವರು 3 ಪಟ್ಟು ಅಧಿಕ ರಕ್ತದೊತ್ತಡದ ಸಮಸ್ಯೆ ಅಂತ BP ಅಂತ ಏನು ಹೇಳ್ತೀವಿ ಅದು ಹೈ BP, 4 ಪಟ್ಟು ಹೆಚ್ಚಿಗೆ ಹೃದ್ರೋಗ, ಪಾರ್ಶ್ವವಾಯು ಅಂದರೆ ಸ್ಟ್ರೋಕ್ ಪ್ರಾಬ್ಲಮ್ಮು ಹಾಗೂ ಮೂತ್ರಪಿಂಡಗಳ ಕಾಯಿಲೆಗೆ ಬಲಿಯಾಗುವ ಅಪಾಯ ಇರ್ತದೆ. ಹಿಂದಿನ ಕಾಲದವರಲ್ಲಿ ಇದ್ದ ಹಾಗೆ ಮಧುಮೇಹವು ಕೇವಲ ಶ್ರೀಮಂತರಲ್ಲಿ ಹಾಗೂ ವಯೋವೃದ್ಧರಲ್ಲಿ ಮಾತ್ರ ಅಲ್ಲ, ಬಡವರು, ಕೂಲಿ ಕೆಲಸದವರು ಹಾಗೂ ತರುಣರಲ್ಲಿಯೂ ಕೂಡ ಕಾಣಿಸಿಕೊಳ್ತಾ ಇದೆ. ಇಷ್ಟು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಮನೆ ಮಾತಾಗಿರುವ ಮಧುಮೇಹದ ಬಗ್ಗೆ ಇವತ್ತಿನ ಅಂತರ್ಜಾಲ ಹಾಗೂ ವಾಟ್ಸ್ಆ್ಯಪ್ ಯುಗದಲ್ಲಿ ತಪ್ಪು ಕಲ್ಪನೆಗಳು, ತಪ್ಪು ಆಚಾರಗಳು ಹಾಗೂ ಗೊಂದಲಗಳು ಇದೆ, ಎಲ್ಲ ಕಡೆಯಿಂದ ಹರಿದಾಡ್ತಾ ಇದೆ. ಇದು ಕೂಡ ಸರ್ವೇ ಸಾಮಾನ್ಯ. ಮಧುಮೇಹದ ಬಗ್ಗೆ ಜನಸಾಮಾನ್ಯರಲ್ಲಿ ಇರುವ ಕೆಲವು ಪ್ರಮುಖ ಮಿಥ್ಯೆಗಳನ್ನು ಇಂದು ನಾವಿಲ್ಲಿ ಚರ್ಚಿಸೋಣ. ಮೊದಲನೇದು, ಬಹಳ ಸಕ್ಕರೆ ತಿನ್ನುವುದರಿಂದಲೇ ಮಧುಮೇಹ ಬರ್ತದೆಯಾ? ಇದು ಸಂಪೂರ್ಣ ಸತ್ಯ ಅಲ್ಲ. ಮಧುಮೇಹ ಎನ್ನುವುದು ಸ್ವಲ್ಪ ಮಟ್ಟಿಗೆ ಆನುವಂಶಿಕವಾಗಿ ಬರಬಹುದಂತಹ ಪರಿಸ್ಥಿತಿ. ಆದರೆ ಮಧುಮೇಹ ಬರುವ ಸಾಧ್ಯತೆಯ ಬಹುಪಾಲು ನಮ್ಮ ದಿನನಿತ್ಯದ ಆಹಾರ ಪಥ್ಯ, ನಮ್ಮ ದೈಹಿಕ ಚಟುವಟಿಕೆಗಳ ಮೇಲೆ ನಿರ್ಭರವಾಗಿರುತ್ತದೆ. ಸಕ್ಕರೆ ಅಥವಾ ರಿಫೈನ್ಡ್ ವೈಟ್ ಶುಗರ್ ಅಂತೇನು ಹೇಳ್ತೀವಿ, ಇದು ನಮ್ಮ ದೇಹಕ್ಕೆ ಅಗತ್ಯಕ್ಕಿಂತ ಜಾಸ್ತಿ ಬಳಸಿದಾಗ ವಿಷದ ಸಮಾನ ಹಾನಿಕರವಾಗಿರುತ್ತದೆ. ಈ ರಿಫೈನ್ಡ್ ಶುಗರ್ನ ದುಷ್ಪರಿಣಾಮವು ನಮ್ಮ ದೇಹದ ಮೆಟಬಾಲಿಸಂ ಅಥವಾ ಚಯಾಪಚಯದ ಗತಿಯ ಮೇಲೆ ಬೀರ್ತದೆ. ಹಾಗೂ ನಮ್ಮ ದೇಹದ ಜೀವಕೋಶಗಳು ತಮ್ಮ ಕೆಲಸ ಮಾಡುವ ಗತಿಯು ನಿಧಾನಗೊಂಡು ಇದರ ಪರಿಣಾಮವಾಗಿ ಇನ್ಸುಲಿನ್ ಹಾರ್ಮೋನು ತನ್ನ ಕಾರ್ಯವನ್ನು ಸಮರ್ಥವಾಗಿ ನಿಭಾಯಿಸಲು ಸಾಧ್ಯವಾಗುವುದಿಲ್ಲ. ಈ ಸ್ಥಿತಿಯನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಇನ್ಸುಲಿನ್ ಪ್ರತಿರೋಧ ಅಂತ ಹೇಳ್ತೀವಿ. ಸಕ್ಕರೆಯ ಅತಿಯಾದ ಸೇವನೆಯಿಂದ ದೇಹದ ಬೊಜ್ಜಿನ ಪ್ರಮಾಣವು ಕೂಡ ಹೆಚ್ಚಾಗ್ತಾ ಹೋಗ್ತದೆ, ವಿಶೇಷವಾಗಿ ಹೊಟ್ಟೆಯ ಭಾಗದಲ್ಲಿ ಹೆಚ್ಚುತ್ತದೆ. ಇದಕ್ಕೆ ವಿಸರಲ್ ಅಡಿಪೋಸಿಟಿ ಅಂತ ಕೂಡ ಕರೀತೇವೆ. ಇವೆಲ್ಲದರ ಪರಿಣಾಮವಾಗಿ ಕ್ರಮೇಣ ಮಧುಮೇಹ ಕಾಣಿಸಿಕೊಳ್ಳುವ ಅಪಾಯ ಕೂಡ ಬಹಳ ಮಟ್ಟಿಗೆ ಹೆಚ್ಚುತ್ತದೆ. ಹಾಗಾಗಿ ಸಕ್ಕರೆಯ ಪ್ರಮಾಣವನ್ನು ನಮ್ಮ ದಿನನಿತ್ಯದ ಆಹಾರದಲ್ಲಿ ಮಿತವಾಗಿ ಬಳಸುವುದು ಬಹಳ ಬಹಳ ಮುಖ್ಯ ಆಗಿದೆ. ಇನ್ನು ಮುಂದಿನ ಮಿಥ್ಯೆಯ ಕಡೆ ನೋಡೋಣ. ಮಧುಮೇಹ ಚಿಕಿತ್ಸೆಗೆಂದು ಬಳಸುವ ಅಲೋಪತಿ ಔಷಧಿಗಳು ಅಂದರೆ ಇಂಗ್ಲಿಷ್ ಮೆಡಿಸಿನ್ಸ್, ಇದು ಮೂತ್ರಪಿಂಡ ಅಥವಾ ಕಿಡ್ನಿಗೆ ಬಹಳ ಅಪಾಯಕಾರಿ ಅಂತ ಪ್ರತಿ ಪೇಷಂಟ್ ನನ್ನ ಹತ್ರ ಬಂದು ಕೇಳ್ತಾ ಇರ್ತಾರೆ, ತಗೋಬೋದಾ, ಮೆಡಿಸಿನ್ ತಗೋಬೋದಾ. ಇದು ಎಷ್ಟರ ಮಟ್ಟಿಗೆ ನಿಜ ನೋಡಿ, ಅಲೋಪತಿಕ್ ಔಷಧಿಗಳನ್ನು ಪ್ರಾಥಮಿಕ ಹಂತದಲ್ಲಿ ಉಚ್ಚ ಮಟ್ಟದ ಪ್ರಯೋಗಾಲಯಗಳಲ್ಲಿ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸಲಾಗುತ್ತದೆ. ಅವುಗಳು ಮಾನವ ದೇಹಕ್ಕೆ ಎಷ್ಟರ ಮಟ್ಟಿಗೆ ಸುರಕ್ಷಿತ ಇದೆ ಹಾಗೂ ಮಧುಮೇಹ ಸ್ಥಿತಿ ಇರುವವರಲ್ಲಿ ಎಷ್ಟು ಫಲಕಾರಿಯಾಗಿದೆ ಎಂದು ಹಲವಾರು ರೀತಿಯ ಪರೀಕ್ಷೆಗಳನ್ನು ಮಾಡಿದ ನಂತರವೇ ಅವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸುವುದರಿಂದ ಮಾನವನ ದೇಹಕ್ಕೆ ಯಾವುದೇ ಪ್ರಮುಖವಾದ ದುಷ್ಪರಿಣಾಮವಾಗದು ಎಂದು ಖಾತ್ರಿಪಡಿಸಿದ ನಂತರವೇ ಇವುಗಳನ್ನು ಮಾರುಕಟ್ಟೆಯಲ್ಲಿ ಲಭ್ಯಪಡಿಸಲಾಗುತ್ತದೆ. ಹಾಗಾಗಿ ಈ ಔಷಧಿಗಳು ತೆಗೆದುಕೊಂಡು ಮೂತ್ರಪಿಂಡ ಡ್ಯಾಮೇಜ್ ಆಗುವ ಸಾಧ್ಯತೆಗಿಂತ ಔಷಧಿಗಳನ್ನು ತಗೊಳ್ಳದೆ ದೇಹದಲ್ಲಿ ಶುಗರ್ ಹೆಚ್ಚಾಗಿ ಅದರಿಂದ ಮೂತ್ರಪಿಂಡ, ಹೃದಯ, ರಕ್ತನಾಳಗಳು, ಕಣ್ಣುಗಳ ದೃಷ್ಟಿ, ನರಗಳು, ಮೆದುಳು ಇವುಗಳಿಗೆ ಹಾನಿಯಾಗುವ ಅಪಾಯವೇ ಬಹಳ ಹೆಚ್ಚು ಅಂತ ಹೇಳ್ಬೋದು. ಇನ್ನು ಮುಂದಿನ ವಿಷಯ ನೋಡೋಣ. ಬಹಳ ಜನರಲ್ಲಿ ಇರುವಂತಹ ಒಂದು ಭಯ ಅಥವಾ ಗೊಂದಲದ ವಿಚಾರ ಎಂದರೆ ಇನ್ಸುಲಿನ್ ಎನ್ನುವುದು ಡಯಾಬಿಟಿಸ್ನ ಕೊನೆಯ ಹಂತದಲ್ಲಿ ಬಳಸುವ ಔಷಧ. ಇದನ್ನು ಶುರು ಮಾಡಿರೋರಲ್ಲಿ ಜೀವನ ಪೂರ್ತಿ ಇನ್ಸುಲಿನನ್ನೇ ಕೊಡಬೇಕಾಗ್ತದೆ ಅಂತ ಒಂದು ಭಯ ಇರ್ತದೆ. ನೋಡಿ, ಇದೊಂದು ಬಹು ದೊಡ್ಡ ತಪ್ಪು ಕಲ್ಪನೆಯಾಗಿದೆ. ಚಿಕ್ಕ ವಯಸ್ಸಿನಲ್ಲಿ ಕಂಡುಬರುವಂತಹ ಮೊದಲನೆಯ ಪ್ರಭೇದದ ಡಯಾಬಿಟಿಸ್ ಅಂದರೆ ಟೈಪ್ 1 ಡಯಾಬಿಟಿಸ್ನಲ್ಲಿ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿಯೇ ಸ್ಥಗಿತವಾಗಿರೋದ್ರಿಂದ ಅವರಲ್ಲಿ ಆಜೀವನ ಇನ್ಸುಲಿನ್ ಅನ್ನು ಇಂಜೆಕ್ಷನ್ ಅಥವಾ ಪಂಪ್ನ ಮುಖಾಂತರ ಕೊಡಬೇಕಾಗ್ತದೆ. ಇನ್ಸುಲಿನ್ ಅಂದಾಗ ನೆನಪಾಯಿತು 2021 ಅಂದರೆ ಈ ಇಸ್ವಿಗೆ ಇನ್ಸುಲಿನ್ ಅನ್ನು ಮಧುಮೇಹ ಚಿಕಿತ್ಸೆಗೆ ಕಂಡುಹಿಡಿದು 100 ಪೂರ್ತಿಯಾಯಿತು. ವಿಶೇಷವಾಗಿ ಟೈಪ್ 1 ಡಯಾಬಿಟಿಸ್ನವರಲ್ಲಿ ಇನ್ಸುಲಿನ್ ಒಂದು ಜೀವವನ್ನು ನೀಡುವ ಸಂಜೀವಿನಿಯೇ ಆಗಿದೆ ಅಂತ ಹೇಳಿದರೆ ಉತ್ಪ್ರೇಕ್ಷೆ ಆಗದು. ಎರಡನೇ ಪ್ರಭೇದದ ಮಧುಮೇಹ ಅಂದರೆ ಟೈಪ್ 2 ಡಯಾಬಿಟಿಸ್ ಅಂದರೆ ಹದಿಹರೆಯದವರಿಂದ ಹಿಡಿದು ವಯೋವೃದ್ಧರ ತನಕ ಕಾಣಿಸಿಕೊಳ್ಳುವ ಡಯಾಬಿಟಿಸ್ನಲ್ಲಿ ಇನ್ಸುಲಿನ್ ತನ್ನ ಕಾರ್ಯವನ್ನು ಸರಿಯಾಗಿ ಮಾಡಲಿಕ್ಕಾಗ್ತಿರೋದಿಲ್ಲ. ಆ ಸ್ಥಿತಿಯಲ್ಲಿ ಮಾತ್ರೆಗಳಿಂದ ಅಂದರೆ ಗುಳಿಗೆಗಳಿಂದ ಅಥವಾ ಗುಳಿಗೆಗಳಿಂದ ಚಿಕಿತ್ಸೆಯನ್ನು ಮಾಡಬಹುದು. ಆದರೆ ಮಧುಮೇಹ ಮುಂದುವರಿದ ಹಂತಕ್ಕೆ ತಲುಪಿದಾಗ, ಟೈಪ್ 2 ಡಯಾಬಿಟಿಸ್ನಲ್ಲಿಯೂ ಕೂಡ ಮುಂದುವರಿದ ಹಂತಕ್ಕೆ ಅಡ್ವಾನ್ಸ್ ಸ್ಟೇಜಿಗೆ ತಲುಪಿದಾಗ ಅವರಲ್ಲಿ ಇನ್ಸುಲಿನ್ನ ಉತ್ಪತ್ತಿ ಕುಂಠಿತಗೊಂಡಿರ್ತದೆ. ಇಂತಹ ರೋಗಿಗಳಲ್ಲಿಯೂ ಕೂಡ ಇನ್ಸುಲಿನ್ನ ಬಳಕೆ ಕೆಲವೊಮ್ಮೆ ಅಗತ್ಯವಾಗಿರ್ತದೆ. ಹಾಗೆಯೇ ಮಧುಮೇಹಿಗಳು ಯಾವುದೇ ತರಹದ ಶಸ್ತ್ರಚಿಕಿತ್ಸೆಗೆ ಒಳಪಡುವ ಪರಿಸ್ಥಿತಿ ಬಂದಾಗಲೂ ಕೂಡ ತತ್ಕಾಲಕ್ಕೆ ಇನ್ಸುಲಿನ್ನಿಂದ ಚಿಕಿತ್ಸೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಯಾವುದೇ ಅಂಗಾಂಗಗಳಿಗೂ ಹಾನಿ ಮಾಡದೆ ಎಲ್ಲ ಔಷಧಿಗಳಲ್ಲಿ ಅತಿ ಸುರಕ್ಷಿತ ಹಾಗೂ ಫಲಕಾರಿಯಾಗಿರುವುದಂದರೆ ಇನ್ಸುಲಿನ್. ಸರಿಯಾದ ಸಮಯದಲ್ಲಿ ವೈದ್ಯರು ಶಿಫಾರಸು ಮಾಡಿದಾಗ ಏನು ಹಠ ಮಾಡದೆ ನೀವು ದಯವಿಟ್ಟು ಇನ್ಸುಲಿನ್ ಚಿಕಿತ್ಸೆಯನ್ನು ತಗೊಳ್ಬೇಕಾಗಿರ್ತದೆ. ಇದರಿಂದ ದೇಹದಲ್ಲಿ ಏರಿದ ಸಕ್ಕರೆ ಪ್ರಮಾಣವು ತಕ್ಷಣವೇ ನಿಯಂತ್ರಣಕ್ಕೆ ಬಂದು ಅಂಗಾಂಗಗಳ ಕಾರ್ಯವೈಖರಿಯಲ್ಲಿ ಸುಧಾರಣೆ ಆಗಲು ಆರಂಭಿಸುತ್ತದೆ. ಕುಗ್ಗಿರುವ ದೇಹದ ಶಕ್ತಿಯ ಮಟ್ಟ ಹಾಗೂ ತೂಕವು ಕ್ರಮೇಣವಾಗಿ ಒಂದು ಏರ್ತದೆ. ಆರೋಗ್ಯದಲ್ಲಿಯೂ ಕೂಡ ಚೇತರಿಕೆಯನ್ನು ಕಾಣಬಹುದು. ಮುಂದೆ ಮಧುಮೇಹಿಗಳು ತಮ್ಮ ಜೀವನ ಶೈಲಿಯನ್ನು ಸಕ್ರಿಯವಾಗಿರಿಸಿ ಬಹಳ ಶಿಸ್ತಿನಿಂದ ಪಾಲಿಸಿ ತಮ್ಮ ಆಹಾರ ಪಥ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಬಂದಲ್ಲಿ ಹಲವಾರು ಜನರಲ್ಲಿ ಇನ್ಸುಲಿನ್ ಚಿಕಿತ್ಸೆಯನ್ನು ನಿಲ್ಲಿಸಿ ಬರೀ ಕೆಲವೇ ಕೆಲವು ಗುಳಿಗೆಗಳಿಂದ ಅವರ ಮಧುಮೇಹವನ್ನು ಕಂಟ್ರೋಲ್ ಅಂದರೆ ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಕೆಲವರಲ್ಲಿ ಹೇಳೋದಿದ್ರೆ ಗುಳಿಗೆಗಳ ಅಗತ್ಯವೂ ಕೂಡ ಕ್ಷೀಣಿಸಿ ಚಿಕಿತ್ಸೆಯ ಅಗತ್ಯವೇ ಇಲ್ಲದಿರುವ ಪರಿಸ್ಥಿತಿಯೂ ಕೂಡ ತಲುಪಿರುವ ಉದಾಹರಣೆಗಳು ಇದ್ದಾವೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಚಲಿತದಲ್ಲಿರುವ ಆಕರ್ಷಕ ವಿಷಯ ಎಂದರೆ ಮಧುಮೇಹದ ಪುನರಾವರ್ತನೆ ಅಂದರೆ ಡಯಾಬಿಟಿಸ್ ರಿವರ್ಸಲ್ ಅಂತ ನೀವೆಲ್ಲ ಕೇಳಿರಬಹುದು. ಯಾವುದೇ ಚಿಕಿತ್ಸೆ ಇಲ್ಲದೆ ಬರೀ ಜೀವನ ಪದ್ಧತಿ, ಆಹಾರ ಪಥ್ಯ ಇದರಲ್ಲಿ ಕಟ್ಟುನಿಟ್ಟಾದ ಮಾರ್ಪಾಡು ಮಾಡಿ ಮಧುಮೇಹವನ್ನು ಹಿಮ್ಮುಖವಾಗುವಂತೆ ಮಾಡೋದು. ಬಹಳಷ್ಟು ಮಂದಿಯಲ್ಲಿ ಈ ವಿಚಾರದ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲದೆ ಗೊಂದಲಕ್ಕೊಳಗಾಗಿ ತಮ್ಮ ಮಧುಮೇಹದ ಔಷಧಗಳನ್ನು ಆತುರದಲ್ಲಿ ವೈದ್ಯರ ಸಲಹೆ ಮಾರ್ಗದರ್ಶನ ತಗೊಳ್ಳದೆ ತಾವೇ ಸ್ವತಃ ನಿಲ್ಲಿಸಿ ತಮ್ಮ ಆರೋಗ್ಯದ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಿಕೊಂಡಿರುವ ನಿದರ್ಶನಗಳು ಇದ್ದವೆ. ಹಾಗಾಗಿ ಎಲ್ಲಿಯ ತನಕ ನಿಮ್ಮ ತಜ್ಞ ವೈದ್ಯರು ನಿಮಗೆ ಮಧುಮೇಹ ಚಿಕಿತ್ಸೆಯನ್ನು ಕೈಬಿಡಲು ಶಿಫಾರಸು ಮಾಡುವುದಿಲ್ಲವೋ ಅಲ್ಲಿಯವರೆಗೂ ದಯವಿಟ್ಟು ನೀವಾಗಿ ಚಿಕಿತ್ಸೆ ನಿಲ್ಲಿಸಲು ಹೋಗಬೇಡಿ. ಈ ಮಧುಮೇಹದ ಹಿಮ್ಮುಖಿಸುವಿಕೆ ವಿಷಯವು ಇನ್ನು ಸಂಶೋಧನೆಯ ಪ್ರಾಥಮಿಕ ಹಂತದಲ್ಲಿದೆ ಹಾಗೂ ಸಾಕಷ್ಟು ಆಧಾರ ಪೂರಕವಾಗಿರುವ ಪುರಾವೆಗಳು ಇನ್ನೂ ಬರಬೇಕಾಗಿದೆ. ಯಾವುದೇ ಔಷಧಿಯ ಸಹಾಯವಿಲ್ಲದೆ ಜೀವನ ಶೈಲಿಯ ಮಾರ್ಪಾಡಿಂದ ಮಾತ್ರ ಪ್ಯಾನ್ಕ್ರಿಯಾಸ್ ಎಂಬ ಗ್ರಂಥಿಯ ಬೀಟಾ ಜೀವಕೋಶಗಳನ್ನು ಅಂದರೆ ಬೀಟಾ ಸೆಲ್ಸನ್ನು ಮತ್ತೆ ಪುನರೂರ್ಜಿತವಾಗುವಂತೆ ಮಾಡಿ ಕುಂಠಿತಗೊಂಡಿರುವ ಇನ್ಸುಲಿನ್ ಉತ್ಪತ್ತಿಯನ್ನು ಪುನಃ ಏರಿಕೆಯಾಗುವಂತೆ ಮಾಡುವುದೇ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಂನ ಆಧಾರವಾಗಿದೆ. ಈ ಕ್ರಮಗಳು ದೀರ್ಘಕಾಲದಲ್ಲಿ ಲಾಂಗ್ ಟೈಮಲ್ಲಿ ಮಧುಮೇಹಗಳಲ್ಲಿ ಎಷ್ಟರ ಮಟ್ಟಿಗೆ ಫಲಕಾರಿಯಾಗಿರ್ತದೆ ಎನ್ನುವುದನ್ನು ಇನ್ನು ನಾವು ಕಾದು ನೋಡಬೇಕಾಗಿದೆ. ಪ್ರತಿ ವರ್ಷ ನವೆಂಬರ್ 14 ವಿಶ್ವ ಮಧುಮೇಹ ದಿನಾಚರಣೆ ಎಂದು ಹಾಗೂ ನವೆಂಬರ್ ತಿಂಗಳನ್ನು ವಿಶ್ವ ಮಧುಮೇಹ ತಿಂಗಳು ಎಂದು ಆಚರಿಸಲಾಗ್ತದೆ. ಈ ನಿಟ್ಟಿನಲ್ಲಿ ಇಂದಿನ ಸಂವಾದ ಕಾರ್ಯಕ್ರಮದ ಈ ಕೊನೆಯ ಹಂತದಲ್ಲಿ ನಾನು ನಿಮಗೆಲ್ಲರಿಗೂ ಕೆಲವು ಮುಖ್ಯವಾದ ಕಿವಿಮಾತುಗಳನ್ನು ಹೇಳಬಯಸ್ತೇನೆ. ನಿಮಗೆ ಮಧುಮೇಹ ಇರಲಿ ಅಥವಾ ಇಲ್ಲದಿರಲಿ ಅದರ ಪರಿಗಣನೆ ಇಲ್ಲದೆ ಇಂದಿನಿಂದಲೇ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಸ್ವತಃ ತಗೊಳ್ಳಲು ಪ್ರಯತ್ನಿಸಿ. ನೆನಪಿರಲಿ, ಆರೋಗ್ಯವೇ ಭಾಗ್ಯ ಆಗಿದೆ. ಸಕ್ರಿಯವಾದ ಜೀವನ ಶೈಲಿಯನ್ನು ನಿಮ್ಮದಾಗಿಸಿಕೊಳ್ಳಿ. ಪ್ರತಿದಿನ 30 ಕಾಲವಾದರೂ ಮಧ್ಯಮ ವೇಗದ ನಡಿಗೆ ಅಥವಾ ವ್ಯಾಯಾಮ, ಈಜು, ಸೈಕ್ಲಿಂಗ್ ಹೀಗೆ ನಿಮ್ಮ ಮನಸ್ಸಿಗೆ ಇಷ್ಟವಾದ ರೀತಿಯಲ್ಲಿ ದೈಹಿಕ ಚಟುವಟಿಕೆಗಳನ್ನು ಮಾಡಿ ಮನಸ್ಸು ಹಾಗೂ ದೇಹವನ್ನು ಚುರುಕಾಗಿರಿಸಿಕೊಳ್ಳಿ. ಆಹಾರ ಸೇವಿಸುವುದನ್ನು ತಪ್ಪಿಸದೆ ಹಸಿವಾದಾಗ ಹೊಟ್ಟೆ ತುಂಬುವಷ್ಟು ಅಲ್ಲದೆ ಹೋದರೂ ಸುಮಾರಾಗಿ 70% ಹಸಿವು ನೀಗಿತು ಎಂದಾಗ ತಿನ್ನುವುದನ್ನು ನಿಲ್ಲಿಸಿ. ರಾತ್ರಿಯ ಊಟ ಮಿತವಾಗಿ ಇಡಿ ಹಾಗೂ ರಾತ್ರಿ 7-7.5 ಗಂಟೆ ಒಳಗೆ ಊಟವನ್ನು ಮುಗಿಸಿ. ಕಾರ್ಬೋಹೈಡ್ರೇಟ್ ಪ್ರಮಾಣ ಅಂದರೆ ಅಕ್ಕಿ ಗೋಧಿ ಸೇವನೆ ಕಡಿಮೆಗೊಳಿಸಿ ಪ್ರೋಟೀನ್ ಅಂಶದ ಆಹಾರಗಳಾದ ಕಾಳು, ಕಾಳುಪಲ್ಯ, ಮೊಟ್ಟೆಯ ಬಿಳಿಭಾಗ, ಮೀನು, ಮೊಸರು, ಹಾಲು, ಪನೀರ್ ಇವುಗಳ ಸೇವನೆಯನ್ನು ಹೆಚ್ಚಿಸುತ್ತಾ ಬನ್ನಿ. ಕರಿದ ಹಾಗೂ ಜಿಡ್ಡಿನ ಆಹಾರ ಪದಾರ್ಥ, ಸಿಹಿ ತಿನಿಸು ಇವುಗಳನ್ನು ಆದಷ್ಟು ಮಿತವಾಗಿ ಬಳಸಿ. ನಿಮ್ಮ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಮಧುಮೇಹಿಗಳ ಕಾಳಜಿಯ ಜವಾಬ್ದಾರಿಯ ಸ್ವಲ್ಪ ಭಾಗವನ್ನಾದರೂ ವಹಿಸಿಕೊಳ್ಳಲು ಪ್ರಯತ್ನ ಪಡಿ. ಅವರನ್ನು ವೈದ್ಯರ ಸಮಾಲೋಚನೆಗೆ ನಿಯಮಿತವಾಗಿ ಕರೆದುಕೊಂಡು ಹೋಗಿ. ಅವರ ಆರೋಗ್ಯ ಹೇಗಿದೆ ಎಂದು ಅವಾಗವಾಗ ವಿಚಾರಿಸಿ. ವೈದ್ಯರ ಸಮಾಲೋಚನೆ, ರಕ್ತದಲ್ಲಿನ ಸಕ್ಕರೆ ಪರೀಕ್ಷೆ ಇವಷ್ಟೇ ಅಲ್ಲದೆ ನಿಯಮಿತವಾಗಿ ಮಧುಮೇಹಿಗಳು ತಮ್ಮ ಕಣ್ಣುಗಳ ಅಕ್ಷಿಪಟಲದ ತಪಾಸು, ಹೃದಯದ ತಪಾಸಣೆ, ಪಾದಗಳ ಪರೀಕ್ಷೆ, ಹಿಮೋಗ್ಲೋಬಿನ್, ಥೈರಾಯ್ಡ್, ಕೊಬ್ಬಿನಂಶದ ಪರೀಕ್ಷೆ, ಮೂತ್ರಪಿಂಡದ ಕಾರ್ಯದ ತಪಾಸಣೆ ಇವೆಲ್ಲದರ ಕಡೆ ನಿಮ್ಮ ಗಮನ ಇರಲಿ. ನಿಮ್ಮ ವೈದ್ಯರ ಮಾರ್ಗದರ್ಶನ ಪಡೆದು ಸಮಗ್ರ ಆರೋಗ್ಯ ತಪಾಸಣೆಯನ್ನು ವರ್ಷದಲ್ಲಿ ಒಮ್ಮೆಯಾದರೂ ಮಾಡಿಸಿಕೊಳ್ಳಿ. ಪ್ರಾಥಮಿಕ ಹಂತದಲ್ಲಿಯೇ ತೊಡಕುಗಳು, ಕಾಂಪ್ಲಿಕೇಶನ್ಸ್ ಪತ್ತೆಯಾದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗುವ ಮುನ್ನವೇ ಸರಿಯಾದ ಚಿಕಿತ್ಸೆ ಪಡೆಯಲು ಸಾಧ್ಯ ಆಗ್ತದೆ. ಮಧುಮೇಹಿಗಳು ದಿನನಿತ್ಯ ನಿಮ್ಮ ಪಾದಗಳ ಸ್ವಪರೀಕ್ಷೆ ಮಾಡಿಕೊಳ್ಳಿ. ಪಾದಗಳಲ್ಲಿ ಯಾವುದೇ ಹುಣ್ಣು, ಗಾಯ, ಏನೇ ಅಸಹಜತೆ ಕಂಡು ಬಂದಲ್ಲಿ ಮೊದಲಿಗೆ ಕಾಲಕ್ಷೇಪ ಮಾಡದೆ ಡಯಾಬಿಟಿಸ್ ತಜ್ಞ ವೈದ್ಯರನ್ನು ಭೇಟಿ ಮಾಡಿ. ಬರಿಗಾಲಿನಲ್ಲಿ ನಡೆದಾಡುವುದನ್ನು ಆದಷ್ಟು ತಪ್ಪಿಸಿ. ಯಾವಾಗಲೂ ಸರಿಯಾದ ಒಂದು ಪಾದರಕ್ಷೆಗಳನ್ನು ಬಳಸ್ತಾ ನಡೆಯಿರಿ. ಸ್ಥೂಲಕಾಯ ಇರುವವರು ನಿಮ್ಮ ತೂಕದ 5-10% ತೂಕವನ್ನು ಇಳಿಸಲು ಪ್ರಯತ್ನ ಪಡಿ. ಸರಿಯಾದ ಆಹಾರ ಪದ್ಧತಿ ಹಾಗೂ ವ್ಯಾಯಾಮದಿಂದ ಮಾತ್ರ ಇದು ಸಾಧ್ಯ. ತೂಕ ಇಳಿಸುವುದರಿಂದ, ಬೊಜ್ಜು ಇಳಿಸುವುದರಿಂದ ಮಧುಮೇಹದ ಹತೋಟಿಯು ಸುಲಭವಾಗ್ತದೆ. ಮನಮುಕ್ತತೆಯಿಂದ ನಿಮ್ಮ ವೈದ್ಯರಲ್ಲಿ ನಿಮ್ಮ ಮನಸ್ಸಿನ ವಿಚಾರಗಳನ್ನು ಹಂಚಿಕೊಳ್ಳಿ. ಏನೇ ತಪ್ಪು ಕಲ್ಪನೆ ಅಥವಾ ಗೊಂದಲಗಳಿದ್ದಲ್ಲಿ ಅದನ್ನು ಅಂತರ್ಜಾಲ ಹಾಗೂ ವಾಟ್ಸ್ಆ್ಯಪ್ನಲ್ಲಿ ಸ್ವತಃ ಬಗೆಹರಿಸದೆ ನಿಮ್ಮ ತಜ್ಞ ವೈದ್ಯರಲ್ಲಿ ಅವುಗಳನ್ನು ಕೇಳಿ ಸ್ಪಷ್ಟಪಡಿಸಿಕೊಳ್ಳಿ. ಯೋಗ, ಧ್ಯಾನ, ಸಕಾರಾತ್ಮಕ ವಿಚಾರ, ಮನಮುಕ್ತವಾಗಿ ನಗುವುದು, ಒಳ್ಳೆಯ ಗೆಳೆಯರ ಸಹವಾಸ, ಆತ್ಮವಿಶ್ವಾಸ ಬೆಳೆಸುವಂತಹ ವಿಚಾರಗಳತ್ತ ನಿಮ್ಮ ಲಕ್ಷ್ಯ ಇರಲಿ ಎಂದು ಹೇಳಿ, ಒಳ್ಳೆಯ ಆರೋಗ್ಯ ನಿಮ್ಮದಾಗಲಿ ಎಂದು ಹಾರೈಸುತ್ತಾ ನನ್ನ ಈ ಎರಡು ಮಾತುಗಳನ್ನು ಇಲ್ಲಿ ಮುಗಿಸುತ್ತೇನೆ. ಧನ್ಯವಾದ. ಜೈ ಕರ್ನಾಟಕ, ಜೈ ಹಿಂದ್. ಡಾಕ್ಟರ್ ಅನುಷ ಅವರೇ, ಬಹುಶಃ ನಮ್ಮ ಕೇಳುಗರು ಯಾವ ಪ್ರಶ್ನೆಯನ್ನು ಕೇಳೋ ಅವಶ್ಯಕತೆಯೇ ಇಲ್ಲ. ಅಷ್ಟು ವಿವರವಾಗಿ, ವಿಶದವಾಗಿ, ಅಚ್ಚುಕಟ್ಟಾಗಿ ನೀವು ಮಾಹಿತಿಯನ್ನು ಕೊಟ್ಬಿಟ್ಟಿದ್ದೀರಿ. ಅಂದರೆ ಜೀವನ ಶೈಲಿಯ ಅಸಮತೋಲನದಿಂದ ಇದು ಸಮಸ್ಯೆ ಬರುವಂಥದ್ದಿರ್ಬೋದು. ಮತ್ತು ಮುಖ್ಯವಾಗಿ ಒಂದು ಮಾತು ಹೇಳಿದ್ರಿ, ಆನುವಂಶಿಕವಾಗಿ 50%-ಇದ್ದರೆ ಜೀವನ ಶೈಲಿಯಿಂದ 50% ಬರ್ಬೋದು. ಹಾಗಾಗಿ ಅದರ ಬಗ್ಗೆ ನಮಗೆ ಸಾಕಷ್ಟು ಕಾಳಜಿ ಇರಬೇಕು ಅಂತ. ಮತ್ತು ಇನ್ಸುಲಿನ್ ಪ್ರತಿರೋಧದ ಬಗ್ಗೆ ಹೇಳಿದ್ರಿ, ಮತ್ತು ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ಹೇಳಿದ್ರಿ, ಹಾಗೆಯೇ ಆಹಾರ ಪದ್ಧತಿ, ವ್ಯಾಯಾಮ, ಪಾದಗಳ ರಕ್ಷಣೆ, ಹೀಗೆ ಪ್ರತಿಯೊಂದು ಹಂತ ಹಂತವಾಗಿ ನೀವು ಎಲ್ಲವನ್ನು ನಮ್ಗೆ ಕೊಟ್ಟಿದ್ದೀರಿ. ಅಂದ್ರೂ ಕೇಳುಗರಿಗೆ ಕೆಲವು ಸಮಸ್ಯೆಗಳು ಇರಬಹುದು, ಕೇಳಬೇಕು ಅಂತಿರ್ಬೋದು, ಅವ್ರಿಗೆ ಈಗ ಪ್ರಶ್ನೆಗಳನ್ನು ಕೇಳೋದಕ್ಕೆ ಅವಕಾಶ ಕೊಡೋಣ. ಕೇಳಿದ್ರೆ ನೀವು ಈಗ ಡಾಕ್ಟರ್ ಅನುಷಾ ಭಂಡಾರ್ಕರ್ ಅವ್ರ ಜೊತೆಯಲ್ಲಿ ಮಾತಾಡಿ ನೇರವಾಗಿ, ನಿಮಗೇನಾದ್ರೂ ಈ ತಥ್ಯ ಮಿಥ್ಯಕ್ಕೆ ಸಂಬಂಧಪಟ್ಟಾಗಿದ್ದರೆ ಕೇಳಬಹುದು. ದೂರವಾಣಿ ಸಂಖ್ಯೆ 244-434-14 ಅಥವಾ 244-345 ಅಥವಾ 244-3416. ನಮ್ಮ STD ಕೋಡ್ ಸಂಖ್ಯೆ 0836. ಈಗ ಮೊದಲನೇ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ, ನಮಸ್ಕಾರ, ಹೇಳಿ. ನಮಸ್ಕಾರ ಸರ್, ಹೇಳಿ. ನಮಸ್ಕಾರ ಡಾಕ್ಟರ್ ಭಂಡಾರ್ಕರ್ ಅವರಿಗೆ. ತಮ್ಮ ಹೆಸರು ಹೇಳಿ. ಶ್ರೀಕಾಂತ್ ಹಾದಿಮುನಿ ಅಂತ ಹೇಳಿ. ಶ್ರೀಕಾಂತ್ ಗದಗದಿಂದ ಹೇಳಿ. ಹೇಳಿ. ಮಧುಮೇಹ ನಿತ್ಯ ಯೋಗದಿಂದ ಕಡಿಮೆ ಮಾಡ್ಕೋಬಹುದಾ? ನಿತ್ಯ ಯೋಗ ಅಂದ್ರೆ ನೀವು ಪ್ರಾಣಾಯಾಮ, ಯೋಗ ಪದ್ಧತಿ ಅದಕ್ಕೆ ಹೇಳ್ತಾ ಇದ್ದೀರಲ್ಲ? ಖಂಡಿತವಾಗಿ ಅದರ ಒಂದು ಬೆನಿಫಿಟ್ಸ್ ಖಂಡಿತವಾಗಿ ಇರ್ತದೆ. ಪ್ರತಿಯೊಬ್ಬರೂ ವ್ಯಾಯಾಮ ಮಾಡಿದಷ್ಟು ಒಳ್ಳೆಯದು. ಅದು ಸೂರ್ಯ ನಮಸ್ಕಾರ ಇರಲಿ, ಪ್ರಾಣಾಯಾಮ ಇರಲಿ, ಸುದರ್ಶನ ಕ್ರಿಯೆ ಇರಲಿ, ಆದರೆ ಇದನ್ನು ಎಷ್ಟು ನಿಯಮಿತವಾಗಿ ಮಾಡ್ಕೊಂಡು ಬರ್ತೀರಾ ಅನ್ನೋದು ಬಹಳ ಮುಖ್ಯ. ವರ್ಷದಲ್ಲಿ ಒಂದು 3-4 ದಿನ ಮಾಡಿದೆ ಅಥವಾ ತಿಂಗಳಲ್ಲಿ 1-2 ದಿನ ಮಾಡಿದೆ ಅಂದರೆ ಇದರದ್ದು ನಿಮಗೆ ಫಲ ಸಿಗೋದಿಲ್ಲ. ವಾರದಲ್ಲಿ ಅಟ್ಲೀಸ್ಟ್ ಕಡಿಮೆ ಅಂದರೆ 4-5 ದಿನ ಆದರೂ ನೀವು ಇದು ಮಾಡ್ತಾ ಬಂದಲ್ಲಿ ಆಗ್ತದೆ. ಆದರೆ ನಿಮ್ಮ ದಿನನಿತ್ಯದ ಒಂದು ಔಷಧಿಗಳೇನಿದೆ ಅದನ್ನೆಲ್ಲ ಬಿಟ್ಟು, ಅಥವಾ ಆಹಾರ ಪದ್ಧತಿ ಚೆನ್ನಾಗಿ ಫಾಲೋ ಮಾಡ್ತಿಲ್ಲ, ಕರೆಕ್ಟಾಗಿ ನೀವು ತಗೊಳ್ತಿಲ್ಲ, ಅಥವಾ ನಿಮ್ಮದು ಬೇರೆ ಅಭ್ಯಾಸಗಳಿರ್ಬೋದು, ಸ್ಮೋಕಿಂಗ್ ಇರ್ಬೋದು ಅಥವಾ ಕುಡಿತ ಇರ್ಬೋದು, ಇವೆಲ್ಲ ಇಟ್ಕೊಂಡಿದ್ರೆ ನಿಮ್ಮ ಈ ಯೋಗ ಪದ್ಧತಿಯ ಒಂದು ಬೆನಿಫಿಟ್ಸ್ ಫಲ ಸಿಗೋದಿಲ್ಲ. ಸೊ ಇವೆಲ್ಲ ಒಂದು ಒಟ್ಟಿಗೆ ನಡಿಬೇಕು. ಒಂದು ವಾಹನದಲ್ಲಿ ಹೇಗೆ ನಾಲ್ಕು ಚಕ್ರ ಒಟ್ಟಿಗೆ ನಡೆದ್ರೆ ಮಾತ್ರ ವಾಹನ ಸಾಕ್ತದೋ, ಹಾಗೆ ನಾಲ್ಕು ಚಕ್ರ ಒಟ್ಟಿಗೆ ಹೋಗ್ಬೇಕು. ನಿಮ್ಮ ಯೋಗ ಇರಲಿ, ಆಹಾರ ಇರಲಿ, ದಿನನಿತ್ಯದ ದೇಹ ಚಟುವಟಿಕೆ ಇರಲಿ, ಔಷಧಿಗಳಿರಲಿ, ಇವೆಲ್ಲ ಒಟ್ಟಿಗೆ ಸಾಕ್ಬೇಕಪ್ಪ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಶ್ರೀಕಾಂತ್. ಈಗ ಮುಂದಿನ ಕರೆ ನೋಡೋಣ. ಹಲೋ, ಹಲೋ, ನಮಸ್ಕಾರ ಹೇಳಿ. ಡಾಕ್ಟರ್ ಅವ್ರಿಗೂ ನಮಸ್ಕಾರ ರೀ. ನಮಸ್ಕಾರ. ನನ್ನ ಹೆಸರು ರಾಯಬಾಗ್ ತಾಲೂಕು ಮೂಳ್ಪುರದಿಂದ ಶಿವಲಿಂಗ ಹಿರೇಮಠದ್ ಮಾತಾಡಿದ್ರಿ. ಹೇಳಿ ಶಿವಲಿಂಗಯ್ಯ. ಸರ್, ನಂದು ಪ್ರಶ್ನೆ ಏನಂದ್ರ ರೀ, ಮೊನ್ನೆ ನಂದು ಅಂಗಲ್ ಬಾಳ ಉರಿ ಹಚ್ಚಿದ್ ರೀ. ಮೆಡಿಕಲ್ಗೆ ಹೋದಾಗ ಮೆಡಿಕಲ್ದಾಗ ಸ್ಟೆಪ್ ಸಿಕ್ಕವ್ರು ಫುಟ್ವೇರ್ ಅಂತ ಹೇಳ್ರಿ, ಡಯಾಬಿಟಿಕ್ ಫುಟ್ವೇರ್ ಅಂತ. ನನ್ಗ ಡಯಾಬಿಟಿಸ್ ಇಲ್ರಿ, ಮಾತ್ರ ಒಂದು ವಿಶೇಷ ಸೂಚನೆ ಅಂದ್ರ ರೀ, ಡಯಾಬಿಟಿಕ್ ಇಲ್ದ ಆದ್ರೂ ಅದ ಡಯಾಬಿಟಿಕ್ ಫುಟ್ವೇರ್ ಅಂತ ಕೊಟ್ಟರಿ, ಅದ್ರಿಂದ ಏನ್ ಸೈಡ್ ಎಫೆಕ್ಟ್ ಆಗ್ತಾವ್ರು, ಏನಾಗದ ಏನಾಗಂಗಿಲ್ರಿ ಮೇಡಮ್ ರೀ? ನಿಮ್ಮ ಹುಷಾರು ಓವರ್ ದ ಕೌಂಟರ್ ತಗೊಂಡಿದ್ದಾರೆ ಅಂತ ಕಾಣುತ್ತೆ. ನೀವು ಶುಗರ್ ಚೆಕ್ ಮಾಡ್ಕೊಂಡಿದ್ದೀರಾ ನಿಮ್ದು? ಮೆಡಿಕಲ್ ಶಾಪ್ ಅಲ್ಲಿ ತಗೊಂಡಿದ್ದೀರಿ, ಡಾಕ್ಟರ್ ಏನೋ ಕೇಳ್ತಿದಾರ ನೋಡಿ. ನೀವು ಶುಗರ್ ಸೈಡ್ ಎಫೆಕ್ಟ್ ಆಗುತ್ತೆ, ಡಯಾಬಿಟಿಕ್ ಫುಟ್ವೇರ್ ಅಂತ ಬರ್ದಾರದ್ರ ಮೇಲ್ರಿ. ಹಾ, ಡಯಾಬಿಟಿಕ್ ಫುಟ್ವೇರ್ ಅಂತ ಬಹಳಷ್ಟು ಕಂಪನಿಯವರು ಹಾಗೆ ಮಾರ್ತಾ ಇದ್ದಾರೆ. ಅದೊಂದು ಮಾರುಕಟ್ಟೆ, ಒಂದು ಮಾರ್ಕೆಟಿಂಗ್ ತಂತ್ರ ಅಂತ ಹೇಳ್ಬೋದು. ಅದೆಲ್ಲ ಡಾಕ್ಟ್ರೇ ನೋಡಿ ಮಾಡಿದಂತ ಇರೋದಿಲ್ಲಪ್ಪ. ಒಂದದು, ಮತ್ತೆ ಇನ್ನೊಂದು, ನೀವು ಶುಗರ್ ಪರೀಕ್ಷೆ ಮಾಡಿಸ್ಕೊಂಡಿದ್ದೀರಾ? ನೀವು ಶುಗರ್ ಇಲ್ಲ ಅಂದ್ರೆ ಪಾದ ಉರಿಯೋದಿಕ್ಕೆ ಬೇರೇನೋ ಕಾರಣ ಇದೆ. ಹಂಗಿದ್ದಾಗ ಫುಟ್ವೇರ್ ಮಾತ್ರ ಅದು ಅದು ಮೆಡಿಕಲ್ ಅಲ್ಲಿ ತಗೊಂಡು ಹಾಕೊಂಡ್ರೆ ನಿಮ್ಗೆ ಫಲ ಸಿಗುವಂತ ಒಂದು ಗ್ಯಾರಂಟಿ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಕಾಲು ಉರಿಯೋದಕ್ಕೆ ಏನ್ ಕಾರಣ ಅಂತ ಫಸ್ಟ್ ಟೆಸ್ಟ್ ಗಳನ್ನ ಮಾಡ್ಬೇಕಾಗ್ತದೆ. ಆಮೇಲೆ ಅದಕ್ಕೆ ಸರಿಯಾಗಿ ಔಷಧ ಹಾಕೊಳ್ತಿದ್ದೀರಾ? ಹಾಗಾದ್ರೆ ನೀವು ಇದಕ್ಕೆ ಮುಂಚೆ ಹಾಕೊಳ್ತಿರುವಂತಹ ಪಾದರಕ್ಷೆ ಸರಿ ಇರ್ಲಿಲ್ಲ ಅಂತ ಅನಿಸ್ತದೆ ನನ್ಗೆ. ಹಾಗಿರ್ಬೋದು, ಬಹಳ ಟೈಟ್ ಆಗಿ. ಕರೆ ಮಾಡಿದ್ರೆ ಧನ್ಯವಾದಗಳು. ಇಲ್ಲ ಇಲ್ಲ, ನಿಮ್ಗೆ ಶುಗರ್ ಇಲ್ಲ ಅಂತಂದ್ರೆ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಶಿವಲಿಂಗ. ಈಗ ಮುಂದಿನ ಕರೆ ಯಾರದು ಅಂತ ನೋಡೋಣ. ಹಲೋ, ಹಲೋ, ಹಾ ನಮಸ್ತೆ ಹೇಳಿ. ಹಾ ನಮಸ್ಕಾರ ಡಾಕ್ಟರ್, ನಮಸ್ಕಾರ. ನಾ ಧ್ರುವ ಬಾಲ್ಕೋಟೆ ಮಾತಾಡಕತ್ತೀನಿ ಡಾಕ್ಟರ್. ಹೇಳಿ ಧ್ರುವ. ಹಾ, ನನ್ನ ಪ್ರಶ್ನೆ ಏನಂದ್ರೆ, ಪೆನಿಕ್ಲಿಯರ್ ಟ್ರಾನ್ಸ್ಪ್ಲಾಂಟೇಶನ್ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಮೊದಲೇದು? ಎರಡನೇದು, ಎನಿಮಲ್ ಇನ್ಸುಲಿನ್ ಚಲೋನೋ ಆ್ಯಂಡ್ ಹ್ಯೂಮನ್ ಇನ್ಸುಲಿನ್ ಚಲೋನೋ? ಎರಡನೇದು, ಮೂರನೇದು, ಕೆಲವು ಫ್ರೂಟ್ಸ್ ಈಗ ಮ್ಯಾಂಗೋದು ಬನಾನದ ಹೊಟ್ಟೆ ತಿನ್ನಲೇಬಾರದು ಥರ ಸ್ವಲ್ಪ ಯಾವಾಗ ತಿನ್ಬಹುದಾ? ಮೊದಲನೇದು, ನೀವು ಪ್ಯಾನ್ಕ್ರಿಯಸ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳಿದಿರಿ, ಅದು ಬಹಳಷ್ಟು ದೇಶಗಳಲ್ಲಿ, ಈಗ ನಮ್ಮ ಅಬ್ರಾಡ್ ಕಂಟ್ರೀಸ್ ಅಲ್ಲಿ, ಪಾಶ್ಚಾತ್ಯ ರಾಷ್ಟ್ರಗಳಲ್ಲೆಲ್ಲ ಅದರ ಪ್ರಯತ್ನ ನಡೀತಾ ಇದೆ, ಪ್ರಯೋಗಗಳು ನಡೀತಾ ಇದೆ, ಹ್ಯೂಮನ್ ಸಬ್ಜೆಕ್ಟ್ಸ್ ಅಲ್ಲೂ ಟ್ರಯಲ್ ಆಗ್ತಾ ಇದೆ. ರ್ಯಾಟ್ಗಳಲ್ಲಿ ಅಂದ್ರೆ ನಮ್ಮ ಇದಿರ್ಬೋದು ಇಲಿಗಳಲ್ಲಿ ಅಂತ ಏನ್ ಹೇಳ್ತೀವಲ್ಲ, ಪ್ರಮುಖ ಅದ್ರ ಪ್ರಾಥಮಿಕ ಹಂತದಲ್ಲಿ ಪ್ರಯೋಗ ಅದರಲ್ಲಿ ನಡೀತದೆ. ಸೊ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಬರ್ತಾ ಇದೆ. ಆದರೆ ಹ್ಯೂಮನ್ಸ್ ಅಲ್ಲಿ ಇನ್ನೂ ಅದು ಟ್ರಯಲ್ ಇನ್ನೂ ಸಕ್ಸಸ್ಫುಲ್ ರೇಟಿಗೆ ರೀಚ್ ಆಗಿಲ್ಲ. ಅದು ಯಾಕಂತ ಆ ಆಬ್ಸ್ಟೇಕಲ್ನ ಸ್ಟಡಿ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಸಕ್ಸಸ್ ಆಗ್ತಾ ಇಲ್ಲ ಅಂತ. ಅದು ಹಾಗಾಗಿ ಇದು ನಮ್ಮ ರಿಯಾಲಿಟಿಗೆ ಬರಲಿಕ್ಕೆ ಇನ್ನೂ ಬಹಳ ಟೈಮ್ ತಗೊಳ್ತದೆ. ಎರಡನೇದು ಏನಂದ್ರೆ, ನಿಮ್ದು ಏನು ಕ್ವೆಶನ್ ಇತ್ತು ನಿಮ್ದು? ಅನಿಮಲ್ ಇನ್ಸುಲಿನ್. ಹಾ, ಅನಿಮಲ್ ಇನ್ಸುಲಿನ್ ಅನ್ನೋದು 1920-30 ಆ ಏಜಲ್ಲಿ, ಸುಮಾರು 80-90 ವರ್ಷಗಳ ಹಿಂದೆ ಬಂದಿತ್ತಹ ಒಂದು ಇನ್ಸುಲಿನ್. 1960 ನಂತರ ಹ್ಯೂಮನ್ ಇನ್ಸುಲಿನ್ ಮಾತ್ರ ದೊರಕ್ತಾ ಇದೆ. ಸೊ ಈಗ ಅನಿಮಲ್ ಇನ್ಸುಲಿನ್ ಪ್ರಶ್ನೆ ಇಲ್ಲ, ಬರೀ ಹ್ಯೂಮನ್ ಇನ್ಸುಲಿನ್ ಅಷ್ಟೇ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಸೊ ನಿಮ್ಗೆ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಇಲ್ಲ. ಮೂರನೇದು ಹಣ್ಣುಗಳು. ಸೊ ನೀವು ಮ್ಯಾಂಗೋ ಅಂತ ಅಂದ್ರಿ, ಡೆಫಿನೆಟ್ ಆಗಿ ಯಾವುದೇ ಒಂದು ಹಣ್ಣುಗಳನ್ನ ಮಧುಮೇಹಿಗಳು ತಿನ್ಬೋದು. ಆದರೆ ಕೆಲವೊಂದು ಹಣ್ಣುಗಳು ಬಹಳ ಬಹಳ ಮಿತವಾಗಿ ಬಳಸುವಂಥ ಹಣ್ಣುಗಳಾಗಿರಬೇಕು. ಒಂದು ನೀವು ಹೇಳಿದಂಥ ಮಾವಿನ ಹಣ್ಣು, ಬಾಳೆಹಣ್ಣು, ಚಿಕ್ಕು, ದ್ರಾಕ್ಷಿ, ಇವೆಲ್ಲ ಬಹಳ ಮಿತವಾಗಿ ಅಂದರೆ ಬಹಳಷ್ಟು ಕಮ್ಮಿ ಅಂದರೆ ಆ ಸೀಸನಲ್ಲಿ ಮಾತ್ರ ಬಹಳ ಆಸೆ ಆದರೆ ಒಂದು ಸಣ್ಣ ಪೀಸ್ ತಿನ್ಬೋದು, ಇಲ್ಲ ಅಂತಿಲ್ಲ. ಆದರೆ ನಮ್ಮ ರೆಗ್ಯುಲರ್ ಆಗಿ ಇಡೀ ವರ್ಷ ನೀವು ತಗೊಳ್ಬೋದಾದಂಥ ಫ್ರೂಟ್ಸ್ ಯಾವುದಂದ್ರೆ ಆ್ಯಪಲ್, ಸೇಬಿನ ಹಣ್ಣು ಅಂತ ಏನು ಹೇಳ್ತೀವಿ ಅದು, ಮತ್ತು ಸೇಬು, ಸೀಬೆನೂ ತಗೋಬಹುದು. ನಮ್ಮ ಗ್ವಾವಾ ಅಂತ ಏನ್ ಹೇಳ್ತೀವಿ ಅದು, ಮತ್ತೆ ಕರ್ಬೂಜ, ಪಪಾಯ, ಸ್ವಲ್ಪ ಮಟ್ಟಿಗೆ ಆರೆಂಜ್, ಆರೆಂಜ್ ಅಷ್ಟಿಲ್ಲ, ಮೂಸಂಬಿ ತಗೋಬಹುದು, ಮತ್ತೆ ನಿಮ್ದು ಹಾ ಕರ್ಬೂಜ ತಗೋಬಹುದು, ಪಪಾಯ ತಗೋಬಹುದು. ಸೊ ಇವೆಲ್ಲ ಸೇಫ್ ಫ್ರೂಟ್ಸ್, ನೀವು ಡೈಲಿ ಒನ್ ಟೈಮ್ ತಗೋಬಹುದು. ಹೌದು, ಮಾವಿನ ಹಣ್ಣು ಸೀಸನ್ನಲ್ಲಿ ಮಾವಿನ ಹಣ್ಣು ತಿನ್ನಬೇಡಿ ಅಂದಾಗ ಎಂಥವ್ರಿಗಾದ್ರೂ ಬಹಳ ಬೇಸರ ಆಗುವಂತದ್ದು ವಿಚಾರ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಧ್ರುವ ಅವರೇ. ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ ಹಲೋ. ಹಾಂ ನಮಸ್ಕಾರ ಹೇಳಿ. ಸರ್ ನಾನು ಬಾಗಲಕೋಟೆ ನವನಾರದಿಂದ ಮಹೇಶ್ ಮರೇಶ್ಕರ್ ಅಂತ. ಹೇಳಿ ಮಹೇಶ್ ಅವರೇ. ಸರ್ ಇವತ್ತಿಂದ ಈ ವಾರದ ಶುಗರ್ ಬಗ್ಗೆ ಕೇಳ್ಬೇಕಲ್ವಾ? ಹಾಂ ಹಲೋ. ಹಾಂ ಹೌದು ಹೇಳಿ. ಸರ್ ನನಗೆ ಶುಗರ್ ಇದೆ. ಹ್ಞೂ 200 ಮೇಲಿದೆ ಶುಗರ್ ನಂದು, 250 ಹಿಂಗಿದೆ. ಅವು ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ ನಾನು. ಈಗ ನಾನು ಯಾವ ತಗೋಬೇಕು ಟ್ಯಾಬ್ಲೆಟ್ಸ್? ನೀವು ಟ್ಯಾಬ್ಲೆಟ್ಸ್ ತಗೊಳ್ತಾ ಇಲ್ಲಲ್ಲ? ಹಾಗಾದ್ರೆ ನೀವು SDM ಅಲ್ಲಿ ಬಂದು ನನ್ನ ಕಾಣಬಹುದು. ಅದಕ್ಕೆ ಬೇಕಾಗಿರುವಂತ ಪರೀಕ್ಷೆಗಳನ್ನೆಲ್ಲ ಮಾಡಿ ಆಮೇಲೆ ಟ್ಯಾಬ್ಲೆಟ್ಸ್ ನಾವು ಕನ್ಸಲ್ಟೇಷನ್ ಮಾಡಿ ಕೊಡೋದಿರ್ತದೆ. ಮತ್ತೆ ಜಾಸ್ತಿ ಇದೆ ಅಲ್ಲ, ತಗೋಬೇಕಾಗ್ತದೆ. ಅದರ ಬಗ್ಗೆ ನಾನು ಇವತ್ತು ಟಾಪಿಕ್ ಅಲ್ಲಿ ಹೇಳಿದೆ ನಿಮಗೆ. ಸೈಡ್ ಎಫೆಕ್ಟ್ಸ್ ಇಲ್ಲದಿರುವಂತ ಟ್ಯಾಬ್ಲೆಟ್ಸ್ ನ ಮಾತ್ರ ಅವೈಲೇಬಲ್ ಮಾಡಿದ್ದಾರೆ ಮಾರ್ಕೆಟ್ ಅಲ್ಲಿ. ಸೊ ಸರಿಯಾದ ರೀತಿಯಲ್ಲಿ ಡಾಕ್ಟರ್ ನಿಮ್ಗೆ ಬಳಸಲಿಕ್ಕೆ ಹೇಳಿದ್ರೆ ಅದ್ರ ಪ್ರಕಾರ ನೀವು ತಗೊಂಡ್ರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಸ್ ಇದ್ದೇ ಇರ್ತದೆ, ವಾಂತಿ ಬರೋದಿರಲಿ, ಕೆಲವರಿಗೆ ಕೆಲವರಿಗೆ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಗೋದಿರಲಿ, ಕೆಲವರಿಗೆ ಲೂಸ್ ಮೋಷನ್ ತರ ಆಗೋದಿರಲಿ. ಆದ್ರೆ ಇದು 2-3 ದಿನ ಅಷ್ಟೇ ಇರ್ತದೆ. ಆ ಟೈಮಿಗೆ ನಿಮ್ಗೆ ಕೇರ್ ತಗೊಳ್ಳೋ ಹಾಗೆ ಡಾಕ್ಟರ್ ನಿಮ್ಗೆ ಸಜೆಷನ್ಸ್ ಕೊಡ್ತಾರೆ. ಸೊ ಅದರಿಂದ ನೀವು ಹೊರಗೆ ಬರಬಹುದು. ಹೌದು ಬರ್ಬೋದು ನೀವು. ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಅದರ ವಿಚಾರವಾಗಿ ಹೇಳ್ತೀವಿ ಮಹೇಶ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ. ಹಾ ನಮಸ್ಕಾರ ಹೇಳಿ. ನಮಸ್ಕಾರ ಸರ್ ಹೇಳಿ. ಸರ್ ಉಮೇಶ್ ಸೊಂಡೂರ್ ಅಂತ ಹೇಳಿ ಸರ್. ಹೇಳಿ ಉಮೇಶ್ ಅವರೇ. ಸರ್ 1 ಇಯರ್ ಆಯ್ತು ಸರ್ ಈಗ ಶುಗರ್ ನಾರ್ಮಲ್ ಅಂತಿದೆ ಸರ್, ಬಟ್ ಆದರೂ ಸರ್ ಈ ರಿಸಸ್ ಮತ್ತು 1 ಅವರ್ ಕಂಟ್ರೋಲ್ ಮಾಡೋದಾಗಲ್ಲ ಸರ್ ಬೆಳಿಗ್ಗೆ. ರಿಸೆಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಆಗಲ್ಲ ಮೇಡಮ್, 1 ಅವರ್ ಆಗ್ಬಿಟ್ರೆ ಹೋಗ್ಬೇಕು ಆ ತರ ಅನ್ಸುತ್ತೆ ಬನ್ನಿ. ಡ್ರಾಪ್ಸ್ ಬಂದಾಗತ್ತೆ ಮೇಡಮ್. ಆಮೇಲೆ ಕಾಫಿ ಟೀ ಕುಡಿಯೋದು ಬಿಟ್ರೆ ಕಡಿಮೆ ಆಗುತ್ತೆ ಮೇಡಮ್, ಬಟ್ ಬೆಳಿಗ್ಗೆ ಮತ್ತೆ ಬಹಳ ತ್ರಾಸ್ ಕೊಡ್ತು ಮೇಡಮ್. ಸೊ ನಿಮ್ದು ಶುಗರ್ ಕಂಟ್ರೋಲ್ ಅಲ್ಲಿ ಇದೆಯಾ? ಶುಗರ್ ಇದೆ ಮೇಡಮ್, ಶುಗರ್ ನನಗೆ ನಾರ್ಮಲ್ ಇದೆ ಮೇಡಮ್. 1 ಇಯರ್ ತೋರ್ಸಕ್ಕೆ ಮೀಲ್ಸ್ ಬಿಫೋರ್ 1:10 ಬಂದ್ ಮೇಡಮ್, ಟಿಫನ್ ಆಮೇಲೆ 1:30 ಬಂದಿದೆ ಮೇಡಮ್. ಆಮೇಲೆ ಯಾವಾಗ ಮಧ್ಯಾಹ್ನ ಮೀಲ್ಸ್ ಮಾಡಿದಾಗ 1:55 ಬರುತ್ತೆ ಮೇಡಮ್ ಅಷ್ಟೇ ಮೇಡಮ್. ಹಾಗಾದ್ರೆ ಇದಕ್ಕೆ ಪ್ರಾಪರ್ ಆಗಿ ಯೂರಿನ್ ಟೆಸ್ಟ್ ಮತ್ತೆ ಕಿಡ್ನಿ ಟೆಸ್ಟ್ ಮಾಡ್ಬೇಕಾಗ್ತದೆ. ಬೇಸಿಕ್ ಆಗಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಏನ್ ಹೇಳ್ತೀವಿ ಅದು, ಮತ್ತೆ ನಿಮ್ಮ ಮೂತ್ರ ಪರೀಕ್ಷೆ ಮಾಡಿ ಯೂರಿನ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಇದೆಯಾ ಅಂತ ಫಸ್ಟ್ ನೋಡ್ಬೇಕಾಗ್ತದೆ. ಅದು ಡೈರೆಕ್ಟ್ ನಿಮ್ಮ ಮಧುಮೇಹಕ್ಕೆ ಸಂಬಂಧಪಟ್ಟಿರೋದು ಇರ್ಲಿಕ್ಕಿಲ್ಲ. ಅದಕ್ಕೆ ಹಾ ಡೀಟೇಲ್ ಆಗಿ ನಾವು ಅದನ್ನ ಚೆಕ್ ಮಾಡ್ಬೇಕಾಗ್ತದೆ. 6 ಮಂತ್ ಬ್ಯಾಕ್ ಯೂರಿನ್ ಸುತ್ತ ಟೆಸ್ಟ್ ಮಾಡಿದೆ ಮೇಡಮ್. ಹಾಗಾದ್ರೆ ನೀವು ಕಿಡ್ನಿ ಡಾಕ್ಟರ್ ಅನ್ನೇ ಕಾಣ್ಬೇಕಾಗ್ತದೆ. ಅದರಲ್ಲಿ ಬರೀ ಕಿಡ್ನಿ ಅಲ್ಲದೆ ಯುರಿನರಿ ಬ್ಲಾಡರ್ ಅಂತ ಇರ್ತದೆ, ಅದ್ರ ಪರೀಕ್ಷೆನೂ ಮಾಡ್ಬೇಕಾಗ್ತದೆ. ಅದರದ್ದು ಕಾರ್ಯವೈಖರಿ ಸರಿಯಾಗಿ ಆಗ್ತಿದ್ಯಾ ಏನು ಅಂತ. ಸೊ ಶುಗರ್ ಕಂಟ್ರೋಲ್ ಅಲ್ಲಿ ಇರೋದ್ರಿಂದ ಕರೆ ಮಾಡೋದಕ್ಕೆ ಧನ್ಯವಾದಗಳು ಉಮೇಶ್. ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹೇಳಿ. ಇದು ರೇಡಿಯೋ ಆಫ್ ಮಾಡಿ, ರೇಡಿಯೋ ಆಫ್ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ನಾನು ಶಿರೋಳದಿಂದ ನೇಮಿತ ಕೇಳಿದ್ರು, ಉದಯ ಟೇಲರ್ ಸರ್ ಮಾತಾಡೋದು. ಹೇಳಿ ಉದಯ್ ಅವರ. ಈಗ ಆಡು ಮುಟ್ಟದ ಕಸವಿಲ್ಲ, ಆದ್ರೆ ಶುಗರ್ ಇಲ್ಲದ ಜನರಿಲ್ಲ ಅಂತ ಹೇಳಿದ್ರು ಪಿಟಿಕೆ ಒಳಗೆ ಸರ್. ಶುಗರ್ ಇಲ್ಲದ ಮನೆ ಇಲ್ಲ ಅಂತ, ಮನೆ ಅಂದ್ರೆ ಒಂದು ಕುಟುಂಬ ಅಂತ ಅನ್ಕೊಂಡ್ರೆ ನೀವು. ಅದಕ್ಕೆ ಹಿಂಗ ಹೇಳಬೇಡಿ ಮೇಡಮ್, ದಯವಿಟ್ಟು ಎಲ್ಲರೂ ಹಂಗಿರ್ತಾ ಇಲ್ಲ ಈಗ. ಇಲ್ಲ ಇಲ್ಲ ಇಲ್ಲ, ಒಂದು ನೀವು ಉದಯ ಏನ್ ಅವ್ರು ಹೇಳಿದ್ರದ್ದು ತತ್ವ ಏನ್ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಅಲ್ಲ ಒಂದ್ ನಿಮಿಷ ನಾವು ಪೂರ್ತ ಹೇಳೋದನ್ನ ಕೇಳಿ. ಅಲ್ಲ ಒಂದ್ ನಿಮಿಷ. ಇಲ್ಲ ಉದಯ್ ಒಂದ್ ನಿಮಿಷ ಪೂರ್ತ ಹೇಳೋದ್ ಕೇಳಿ. ಅವರ ಉದ್ದೇಶ ಏನು ಅಂತಂದ್ರೆ, ಜೀವನ ಶೈಲಿಯಲ್ಲಿ ಬಹಳ ವ್ಯತ್ಯಾಸಗಳನ್ನ ನಾವು ಮಾಡ್ಕೊಂಡು ಬಿಟ್ಟಿದ್ದೀವಿ. ಈ ಜೀವನ ಶೈಲಿಯ ವ್ಯತ್ಯಾಸದಿಂದ ನಮ್ಮಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಜನರಲ್ಲಿ ಕಾಣ್ತಾ ಇದೆ. ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು. ಈಗ ನೀವು ಧಾರವಾಡದಲ್ಲಿ ಎಲ್ಲಿ ಕಲ್ಲು ಒಗೆದ್ರು ಒಬ್ರು ಕವಿಗಳ ಮನೆ ಅಥವಾ ಸಾಹಿತಿಗಳ ಮನೆಯಲ್ಲಿ ಬೀಳತ್ತೆ ಅಂದ್ರೆ ಒಪ್ಕೊಳಕ್ ತಯಾರಿರ್ತೀರಿ ನೀವು? ಇದು ಹೆದರ್ಸೋದಲ್ಲ, ಜಾಗೃತಿಯನ್ನ ಮೂಡಿಸುವಂತಹ ವಿಚಾರ. ಉದಯ್ ಒಂದು ಕುಟುಂಬದಲ್ಲಿ ಜಾಗೃತಿಯನ್ನ ಮೂಡಿಸುವಂತಹದ್ದು ಇದು. ಹಾಗಾಗಿ ನೀವು ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಇದು ಹೆದರ್ಸೋದಲ್ಲ, ಜಾಗೃತಿ ಇದು ಅಂದ್ರೆ ಓ ಇದು ನಾವು ಎಚ್ಚರಿಕೆ ಮಾಡಾತ್ರಿ. ನಿಮ್ಮ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಬರ್ತದೆ, ಆದ್ರೆ ನಾವು ಹೆದರ್ ಬಿಟ್ಟಿವಿ ಸರ್. ಇಲ್ಲ ಇದು ಹೆದರೋ ಅವಶ್ಯಕತೆ ಇಲ್ಲ. ಬಗ್ಗೆ ನೀವು ಒಳ್ಳೆ ಮಾಹಿತಿ ಕೊಡಾತರಿ. ಹಾಗಾಗಿ ಆ ಒಳ್ಳೆ ಮಾಹಿತಿನ ತಗೊಳ್ಳಿ, ಜಾಗೃತಿಯಾಗಿ ಪರಿಗಣಿಸಿ. ಇದು ಯಾವುದೇ ರೀತಿಯ ಉದ್ದೇಶ ಇಲ್ಲ. ಈಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಉದಯ್. ಈಗ ಮುಂದಿನ ಕರೆ ಯಾರದು ಅಂತ ನೋಡೋಣ. ಹಲೋ ಹಲೋ, ಹಾ ಹೇಳಿ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಸುತ್ತಗುಂಡಿಯಿಂದ ವೆಂಕಣ್ಣ ಅಂತ್ರಿ. ಹೇಳಿ ವೆಂಕಣ್ಣ. ಈಗ ಸಕ್ಕರೆ ಕಾಯಿಲೆ ಬಂದ್ರ ರೀ ಕಂಟ್ರೋಲ್ ಅಂದ್ರೆ ಎಷ್ಟಿರ್ಬೇಕು? ಸಕ್ಕರೆ ಕಾಯಿಲೆ ಬಂದವರಿಗೆ ಕಂಟ್ರೋಲ್ ಇರಬೇಕು ಅಂತಂದ್ರೆ ನೀವು ಖಾಲಿ ಹೊಟ್ಟೆಲಿ ಪರೀಕ್ಷೆ ಮಾಡಿದಾಗ 110-120 ಒಳಗೆ ಇರಬೇಕು ಅವರು ಡಯಾಬಿಟಿಕ್ ಆಗಿದ್ರೆ. ಇನ್ನು ಸಣ್ಣ ವಯಸ್ಸಿನವರಾದ್ರೆ 100 ಒಳಗಡೆ ಇದ್ರೆ ಒಳ್ಳೇದು. ಏಜ್ ಆದವರಿಗೆ ಹೇಳಿದ್ರೆ 130 ತನಕ ಪರವಾಗಿಲ್ಲ. ಆಯುರ್ವೇದಿಕ್ ಗಿಡ ಮೂಲಿಕೆಗಳು ಇದಾವೆ, ಇಲ್ಲಂತಿಲ್ಲ. ಯಾಕಂದ್ರೆ ನಮ್ಮ ದೇಶದ ಒಂದು ಸೊತ್ತಾಗಿದೆ ಆಯುರ್ವೇದ ಅಂತ ಹೇಳೋದು. ಆದ್ರೆ ಅದು ಎಷ್ಟು ಮಟ್ಟಿಗೆ ನಮ್ಗೆ ಕರೆಕ್ಟ್ ಆಗಿ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ನಮ್ಗೆ ಕೈಗೆ ಸಿಗ್ತಾ ಇದೆ ಅನ್ನೋದೊಂದು ಪ್ರಶ್ನೆ ಆಗಿದೆ. ಈಗ ಮುಂಚೆ ಇದ್ದವರಿಗೆ ಇದ್ದ ತರ ನಾಡಿ ಔಷಧಿ ಕೊಡೋರು ಅಥವಾ ಬಹಳ ಪಂಡಿತರು, ಆಯುರ್ವೇದಿಕ ಪಂಡಿತರು ಅಂತ ಬಹಳ ಕಡಿಮೆ ಸಿಗ್ತಾರೆ. ಆದಷ್ಟು ಜಾಸ್ತಿ ಈಗ ಮಾರ್ಕೆಟಿಂಗ್ ಸಲುವಾಗಿ ಆಯುರ್ವೇದಿಕ್ ಸೇಫ್ ಅಂತ ಹಾಕಿ ಲೇಬಲ್ ಹಾಕಿ ಮಾರೋರೇ ಜಾಸ್ತಿ ಆಗಿದೆ. ಅದರಲ್ಲಿ ಗುಣಮಟ್ಟ ಎಷ್ಟಿದೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೂ ಕಷ್ಟ ಆಗ್ತದೆ ನಮಗೆ. ಅದು ಸೇಫ್ ಅಂತ ಹೇಳಲಿಕ್ಕೂ ಕಷ್ಟ ಆಗ್ತದೆ. ಈಗ ಈ ವಿಚಾರವಾಗಿ ಅವ್ರು ಕೇಳಿದ ಪ್ರಶ್ನೆಗೆ ಪೂರಕವಾಗಿ ಅಂದ್ರೆ ಈಗ ಪೋಸ್ಟ್ ಪ್ರಾಂಡಿಯಲ್ ಆಗ್ಲಿ ಅಥವಾ ಫಾಸ್ಟಿಂಗ್ ಆಗ್ಲಿ ಎಷ್ಟು ಇರಬೇಕು ಒಂದು ನೀವು? ಯಾಕೆಂದ್ರೆ ಸಾಮಾನ್ಯವಾಗಿ ಒಂದೊಂದು ರಿಪೋರ್ಟ್ ಅಲ್ಲಿ ಒಂದೊಂದು ರೀತಿಯಲ್ಲಿ ರೇಂಜ್ ಗಳನ್ನ ತೋರಿಸ್ತಾರೆ. ನೋಡಿ, ರೇಂಜ್ ಅಂತ ಹೇಳಿದ್ರೆ 80 ಖಾಲಿ ಹೊಟ್ಟೆಲಿ ಹೇಳೋದಿತ್ತಂದ್ರೆ 80-120 ಒಳಗೆ ಇರಬೇಕು. ಬಟ್ ಇದರಲ್ಲಿ ಮತ್ತೆ ಕೇಸ್ ಡಿಪೆಂಡೆಂಟ್, ಒಬ್ಬೊಬ್ರು ಕ್ಯಾಟಗರಿ ಅವರಿಗೆ ಒಂದೊಂದು ಅಂತ ಇರ್ತದೆ. ಅಂದ್ರೆ ನಾವು ಯಂಗ್ಸ್ಟರ್ಸ್ ಅಂತ ಅಂದ್ರೆ 80-100 ಇಟ್ಟಷ್ಟು ಒಳ್ಳೇದು. ಅಂದ್ರೆ ಅವ್ರಿಗೆ ಇನ್ನೂ ಲಾಂಗ್ ಲೈಫ್ ಇರ್ತದೆ, ಅವ್ರದ್ದು ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಪೋಸ್ಟ್ಪೋನ್ ಮಾಡ್ಬೇಕಿರ್ತದೆ. ಹಾರ್ಟು, ಕಿಡ್ನಿದು ಎಲ್ಲ ಬೇಗ ಸಣ್ಣ ವಯಸ್ಸಲ್ಲಿ ಬರಬಾರ್ದು. ಅದೇ ನೀವು 65-70 ದಾಟಿದವರಲ್ಲಿ ನೀವು ನೋಡಿದ್ರೆ 80-90 ಬೇಕಾಗಿಲ್ಲ, ಯಾಕಂದ್ರೆ ಅವ್ರ ಹೈಪೋಗ್ಲೈಸೀಮಿಯಾ ಅಥವಾ ಲೋ ಶುಗರ್ ಸ್ಟೇಟಿಗೆ ಹೋಗೋ ಚಾನ್ಸಸ್ ಬಹಳ ಇರ್ತದೆ. ಹಾಗಾಗಿ ಏಜ್ ಆದವರಲ್ಲಿ, ಮುದುಕರಲ್ಲಿ, ವಯೋವೃದ್ಧರಲ್ಲಿ 120-130 ತನಕ ಫಾಸ್ಟಿಂಗ್ ಇದ್ರು ನಡೀತದೆ. ಯಾಕಂದ್ರೆ ಅವ್ರು ಲೋ ಶುಗರ್ ಹೋಗಿ ತೊಂದರೆ ಆಗೋದು ಜಾಸ್ತಿ ಇರ್ತದೆ. ತಲೆ ಸುತ್ತು ಬಂದು ಬೀಳೋದಿರ್ಲಿ, ಪ್ರಜ್ಞೆ ತಪ್ಪೋದಿರ್ಲಿ, ಹಾರ್ಟ್ ವೀಕ್ ಆಗೋದಿರ್ಲಿ, ಇವೆಲ್ಲ ಲೋ ಶುಗರ್ ಬರೋದ್ರಿಂದ ಅವ್ರಿಗೆ ಸಮಸ್ಯೆ ಇರ್ತದೆ. ಅವರಿಗೆ ಸ್ವಲ್ಪ ಹೈಯರ್ ರೇಂಜ್ ಆಕ್ಸೆಪ್ಟ್ ಮಾಡ್ಬೋದು. ತಿಂದ ನಂತರದ ನಾವು ಲೆವೆಲ್ ನೋಡಿದ್ರೆ 140-180 ಅಂತ. ಅಗೇನ್ ಸೇಮ್ ಥಿಂಗ್, ಯಂಗ್ಸ್ಟರ್ಸ್ ಇದ್ದವರಲ್ಲಿ 140-150 ಒಳಗಿರ್ಬೇಕು 2 hours ಆಫ್ಟರ್ ಫುಡ್ ತಗೊಂಡ ನಂತರ. ಅದೇ ಏಜ್ ಆದವರಲ್ಲಿ 170-180 ತನಕ ಇದ್ರೂ ನಡೀತದೆ. ಸೊ ಹೀಗೆ ನಾವು ಕ್ಯಾಟಗರೈಸ್ ಮಾಡಬಹುದು. ಕರೆ ಮಾಡಿದಕ್ಕೆ ಧನ್ಯವಾದಗಳು ವೆಂಕಣ್ಣ ಅವರೇ. ಈಗ ಮುಂದಿನ ಕರೆ ಕಾರ್ಯಕ್ರಮದ ಕಡೆಯ ಕರೆಯಾಗಿ ನೋಡೋಣ ಯಾರದು ಅಂತ. ಹಲೋ ಹಲೋ ಹಲೋ ರೀ, ನಮಸ್ಕಾರ. ನಮಸ್ಕಾರ, ಹೇಳಿ. ನಾನು ಹೊನ್ಗೇರಿ ಅಂತ ಹೇಳ್ರಿ, ಸಿಗ್ಲಿಯಿಂದ ರೀ, ಗದಗ ಜಿಲ್ಲಾ ಲಕ್ಷ್ಮೀಪುರದ ಹತ್ರ. ಹೇಳಿ ಹೊನ್ಗೇರಿ ಅವರೇ. ನನಗೆ ಶುಗರ್ ಅದ ರೀ, ಅಂಗಾಲು ಉರಿತಾವ್ ರೀ ಸರ್, ಎರಡು ಅಂಗಾಲು. ಶುಗರ್ ಕಂಟ್ರೋಲ್ ಐತಿ, 130 ಅಂತಾರ. ಆದ್ರೆ ಹಂಗಾಲ್ ಉರಿಯೋದು, ಕಾಲ ಪಾದ ಹೆಜ್ಜೆ ಇಟ್ಟರೆ ನುಯ್ಯೋದು ಹಾಕಿದ್ರಿ, ನನಗೆ ಭಯ ಆಗ್ಬಿಟ್ಟೈತಿ. ಕಾಲ್ಗೆ ರೆಟಿನೋಪತಿ ನ್ಯೂರೋಪತಿ ಆಗೈತಿ ಅಂತ ಹೇಳಿ. ಸೊ ನೀವು ಹೇಳೋದು ಅದು ಪಾದ ಉರಿಯೋದು ಇವಾಗ ಎಷ್ಟು ಟೈಮ್ ಇಂದ ಇದೆ ನಿಮ್ಗೆ? ಅದು ಮೇಲಿಂದ ಐತಿ ನೋಡ್ರಿ ಮೇಡಮ್, ಏಪ್ರಿಲ್ ಮೇಲಿಂದ. ನಿಮ್ಗೆ ಶುಗರ್ ಬಂದ ಎಷ್ಟು ವರ್ಷ ಆಯ್ತು ಈಗ? ಈಗ 4-5 ತಿಂಗಳಿಂದ ನಿಮ್ಗೆ ಪಾದ ಉರಿತಾ ಇದೆ. ನೀವು ಶುಗರ್ ಕಂಟ್ರೋಲ್ ಫಸ್ಟ್ ಮಾಡ್ಕೊಳ್ಳೋದು ಇದ್ರ ಒಂದು ಫಸ್ಟ್ ಸ್ಟೆಪ್. ಇದರಲ್ಲಿ ಎರಡನೇದು, ಶುಗರ್ ಕಂಟ್ರೋಲ್ ಮಾಡಿಕೊಂಡು ಪಾದ ಉರಿಯೋದು ಕಮ್ಮಿ ಆಗ್ತಾ ಇಲ್ಲ ಅಂತ ಇರಬೇಕಿದ್ರೆ ಅದಕ್ಕೆ ಕರೆಕ್ಟ್ ಆಗಿ ಮೆಡಿಕೇಶನ್ಸ್ ಇದಾವೆ. ಪಾದ ಉರಿಯೋದು ಕಡಿಮೆ ಮಾಡ್ಲಿಕ್ಕೂ ಅದಕ್ಕೆ ಸರಿಯಾಗಿ ಟ್ಯಾಬ್ಲೆಟ್ಸ್ ಗಳಿದ್ದಾವೆ. ಅದನ್ನ ನೀವು ನಿಮ್ಮ ಡಯಾಬಿಟಿಕ್ ಡಾಕ್ಟರ್ಸ್ನ ಅಪ್ರೋಚ್ ಮಾಡಿದಾಗ ನೀವು ಶೇರ್ ಮಾಡಿಕೊಂಡು ಅದಕ್ಕೂ ಟ್ರೀಟ್ಮೆಂಟ್ ಸಿಗ್ತದೆ. ಇದು ಎರಡನೇದು. ಮೂರನೇದು, ನಿಮ್ಮ ಕಾಲಿನ ನರಸಂವೇದನೆ, ನಿಮ್ಮ ಸ್ಪರ್ಶಜ್ಞಾನದ ಟೆಸ್ಟಿಂಗ್ ಮಾಡ್ಕೋಬೇಕಾಗ್ತದೆ. ನ್ಯೂರೋಪತಿ ಅಂತಂದ್ರಲ್ಲ, ಅದರಲ್ಲಿ ಸೆನ್ಸೇಷನ್ ಟೆಸ್ಟಿಂಗ್ ಅಂತ ಇರ್ತದೆ. ಬೇರೆ ಬೇರೆ ರೀತಿ ಸೆನ್ಸೇಷನ್ಗೆ ಬೇರೆ ಬೇರೆ ಟೆಸ್ಟಿಂಗ್ ಇರ್ತದೆ. ನಮ್ಮ SDM ಒಳಗೆನೂ ನಮ್ಮ ಯೂನಿಟಲ್ಲಿ ಅವೈಲೇಬಲ್ ಇದೆ. ಸೊ ಇದನ್ನು ಮಾಡಿದಾಗ ನಿಮ್ದು ಎಷ್ಟು ಪರ್ಸೆಂಟೇಜ್ ಇವಾಗಿದೆ ಸೆನ್ಸೇಷನ್ನು ಅಂತ ನಿಮಗೆ ಗೊತ್ತಾಗ್ತದೆ. ಸೊ ಇವೆಲ್ಲ ರೀತಿ ಟೆಸ್ಟ್ಗಳನ್ನ, ಪಾದಗಳ ಪರೀಕ್ಷೆಯನ್ನು ವರ್ಷದಲ್ಲಿ ಒಂದ್ಸಲ ಆದರೂ ಮಾಡಬೇಕು. ಲಾಸ್ಟಿಗೆ ಹೇಳೋದಿತ್ತಂದ್ರೆ ವೆರಿ ಇಂಪಾರ್ಟೆಂಟ್, ಸರಿಯಾದ ಪಾದರಕ್ಷೆ ಬಳಸೋದು. ಬರಿಗಾಲಲ್ಲಿ ಆದಷ್ಟು ನಡೆಯೋದನ್ನ ಕಡಿಮೆ ಮಾಡಿ, ಥಂಡಿ ಇರೋ ಟೈಮಲ್ಲಿ, ಚಳಿ ಇರೋ ಟೈಮಲ್ಲಿ ಆದಷ್ಟು ಪಾದರಕ್ಷೆ ಪಾದಗಳನ್ನ ಕವರ್ ಮಾಡ್ಕೊಂಡಿರಿ, ಮತ್ತೆ ಸರಿಯಾದ ಪಾದರಕ್ಷೆ ಬಳಸ್ಕೊಂಡೇ ನಡೀರಿ. ಇದಿಷ್ಟು ಮುಖ್ಯವಾದದ್ದು. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಡಾಕ್ಟರ್ ಅನುಷಾ ಭಂಡಾರ್ಕರ್ ಅವರೇ, ಒಂದು 6-8 ಕರೆಗಳನ್ನು ನಾವು ತಗೊಳ್ಳೋಕ್ಕೆ ಸಾಧ್ಯ ಆಯಿತು. ಸಾಕಷ್ಟು ಮಾಹಿತಿಯನ್ನು ಅವ್ರಿಗೂ ಸಹ ನೀವು ಒದಗಿಸ್ಕೊಟ್ಟಿದ್ದೀರಿ. ಕೇಳಿದ್ರೆ ಇವತ್ತು ನಮಗೆ ಈ ಮಧುಮೇಹ ತತ್ಯಾಮಿತ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಅನುಷಾ ಭಂಡಾರ್ಕರ್ ಅವರು ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದಾರೆ. ಇವರನ್ನು ನೀವು ಸಂಪರ್ಕಿಸಬೇಕು ಅಂತಂದರೆ ಇವರು SDM ಆಸ್ಪತ್ರೆಯಲ್ಲಿ ಸೋಮವಾರದಿಂದ ಶನಿವಾರದವರೆಗೂ ಲಭ್ಯವಾಗಿರ್ತಾರೆ. ಆಸ್ಪತ್ರೆ ಯಾವುದೇ ವಿಚಾರಣೆ ದೂರವಾಣಿ ವಿನಿಮಯ ಕೇಂದ್ರಕ್ಕೆ ನೀವು ಕರೆ ಮಾಡಿ ಅವರನ್ನು ಸಂಪರ್ಕಿಸೋದಕ್ಕೆ ಪ್ರಯತ್ನ ಮಾಡ್ಬೋದು. ದೂರವಾಣಿ ಸಂಖ್ಯೆ 0836, ಇದು STD ಕೋಡ್ಸ್.